ನೆರೆ ಸೊಲ್ಲಾಪುರ ಜಿಲ್ಲೆ ಅಲ್ಲದೆ ಜಹೀರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ ಕೆಲವು ಕಡೆ ಸಾಧಾರಣ ಮಳೆ ಆಗುವಂತಹ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಈಗ ಕೇಳೋಣ ನಾವಲ್ಲಿಗೆಯ ಮಲ್ಲಪ್ಪ ದಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಾಂಬಾಲ್ ವಾದನವನ್ನ. ಇದುವರೆಗೆ ನಾವಲ್ಗಿಯ ಮಲ್ಲಪ್ಪ ದಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಲ್ ವಾದನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಮುಕ್ತಾಯವಾಯಿತು. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಕಾರ್ಯಕ್ರಮ. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಲಬುರಗಿಯ ವಿದ್ಯಾರ್ಥಿಗಳ ಕನಸಿನ ಮಾತುಗಳನ್ನ ಕೇಳೋಣ ಬನ್ನಿ. ಭಾಗವಹಿಸುವವರು ಕಲಬುರಗಿಯ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಸುಧಾರಾಣಿ ಆರ್, ಸಕೀರಾ ಬೇಗಂ, ಭಾಗ್ಯಶ್ರೀ ಎಕೆ, ನೂತನ ವಿದ್ಯಾಲಯದ ಅಭಿಷೇಕ್ ಆರ್ ರಾಥೋಡ್, ಹನುಮಂತ್ ಎಸ್ ಹಾಗೂ ಮಹಾತ್ಮ ಜ್ಯೋತಿಬಾ ಫುಲೆ ಕಲಾ ಮಹಾವಿದ್ಯಾಲಯದ ಮಲ್ಲಿಕಾರ್ಜುನ್ ಡೋಣಿ ಹಾಗೂ ಅಂಬಿಕಾ ನಾಗೇಂದ್ರಪ್ಪ ಚೌಹಾಣ್.